ಇದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯು ಧರ್ಮ ಕೇಳಿ ಹೊಡೆದ ರಕ್ತ ಬೀಜಾಸುರರಿಗೆ ತಕ್ಕ ಪಾಠ ಕಲಿಸಲು May 7, 2025 May 1, 1:25 ಆಪರೇಷನ್ ಸಿಂಧೂರ ನಡೆಸಿತು. ಹೆಣ್ಣು ಮಕ್ಕಳನ್ನು ಸಿಂಧೂರ ಅಳಿಸಿದ ಈ ಪಾಪಿಗಳಿಗೆ ಆಪರೇಷನ್ ಸಿಂಧೂರವನ್ನು ನಡೆಸಿತು. ಆಪರೇಷನ್ ಸಿಂಧೂರವನ್ನು ಯಶಸ್ವಿಗೊಳಿಸಲು ನಮ್ಮ ಸೇನೆಯ ತ್ರಿಶಕ್ತಿ ಕೂಡ ಒಂದಾಗಿತ್ತು. ನಮ್ಮ ಸೇನೆಯು ತಮ್ಮ ಆಪರೇಷನ್ ಗಳನ್ನು ಮುಂದುವರಿಸುತ್ತಿದೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್. ಭಾರತ ಮಾತೆಯ ಸಿಂಧೂರ. ಕಾಶ್ಮೀರ ಕಾಶ್ಮೀರ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಕೇಳಿ ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕೇಳುಗರೆ, ಇವತ್ತು ನಾನು ಡಾಕ್ಟರ್ ಜಿ ಕೆ ಗಿರಿಜಶ್ ವಿಸ್ತರಣ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾಲಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿದ್ದೇನೆ. ಇವರು ಈಗ ಕೃಷಿ ವಿಸ್ತರಣಾ ಚಟುವಟಿಕೆಗಳು ವಿಸ್ತರಣಾ ನಿರ್ದೇಶನಾಲಯದಿಂದ ಯಾವೆಲ್ಲ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ರೈತ ಬಾಂಧವರ ಒಂದು ವಿಸ್ತರಣಾ ಚಟುವಟಿಕೆಗಳಲ್ಲಿ, ಜೊತೆಗೆ ಈಗ ಏನು 29ನೇ ತಾರೀಕಿಂದ ಇದೇ ತಿಂಗಳ 29ರಿಂದ June 12ವರೆಗೆ ಏನು ಕೃಷಿ ಸಂಕಲ್ಪ ಅಭಿಯಾನ ಅಂತ ಏನು ಹಮ್ಮಿಕೊಂಡಿದ್ದಾರೆ ಕೇಂದ್ರ ಸರ್ಕಾರದವರು ಕೃಷಿ ಇಲಾಖೆಯ ಒಂದು ಸಹಯೋಗದೊಂದಿಗೆ, ಇನ್ನಿತರೆ ಒಂದು ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಪ್ರಥಮವಾಗಿ ಇವರಿಗೆ ನಾವು ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಎಲ್ಲಾ ರೈತ ಬಾಂಧವರಿಗೂ ಕೂಡ. ನಮ್ಮ ಕೃಷಿ ಮತ್ತು ಕೃಷಿ ಸಂಬಂಧಿತವಾಗಿರತಕ್ಕಂಥ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಪ್ರಮುಖವಾಗಿ ನಾವು 3 ವಿಭಾಗಗಳನ್ನು ಕಾಣ್ತೇವೆ. ಅದರಲ್ಲಿ 1 ಬೋಧನೆ ಮಾಡತಕ್ಕಂಥದ್ದು, 2 ಸಂಶೋಧನೆ ಮಾಡತಕ್ಕಂಥದ್ದು, 3 ವಿಸ್ತರಣೆ. ವಿಸ್ತರಣೆ ಅಂದರೆ ರೈತ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆ ಆಗಿರತಕ್ಕಂಥ ತಂತ್ರಜ್ಞಾನಗಳು, ಮಾಹಿತಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ಇರತಕ್ಕಂಥ ಒಂದು ಪ್ರಗತಿ, ಅನೇಕ ವಿಷಯಗಳ ಬಗ್ಗೆ ರೈತರು ಎದುರಿಸ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅನೇಕ ರೀತಿಯಾಗಿರ್ತಕ್ಕಂಥ ಸಂಶೋಧನೆಗಳನ್ನ ನಾವು ಮಾಡ್ತಾ ಇರ್ತೇವೆ. ಈ ಸಂಶೋಧನೆ ಎಲ್ಲ ಪ್ರತಿ ಫಲಗಳನ್ನ ಅನುಭವಿಸ್ತಕ್ಕಂಥವ್ರು ರೈತರು. ರೈತರಿಗೋಸ್ಕರ ಅನೇಕ ಆವಿಷ್ಕಾರಗಳನ್ನು ನಾವು ಮಾಡ್ತಾ ಇರ್ತೇವೆ. ಇಂತಹ ಆವಿಷ್ಕಾರಗಳು ಅಥವಾ ತಂತ್ರಜ್ಞಾನಗಳು ರೈತರಿಗೆ ತಲುಪಬೇಕಾದ್ರೆ ಅದರ ಒಂದು ಹೊಣೆಯನ್ನು ಹೊತ್ತಿರ್ತಕ್ಕಂಥದ್ದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ವಿಸ್ತರಣಾ ನಿರ್ದೇಶನಾಲಯ. ಈ ನಿರ್ದೇಶನಾಲಯದಲ್ಲಿ ನಾವು ಪ್ರಮುಖವಾಗಿ ನಮ್ಮ ಪ್ರತಿಯೊಂದು ಜಿಲ್ಲೆಗೆ ಕೇಂದ್ರ ಸರ್ಕಾರದ ಒಂದು ಆಶಯದಂತೆ ಪ್ರತಿಯೊಂದು ಜಿಲ್ಲೆಯೂ ಕೂಡ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರ ಅಂತೇಳಿ ಪ್ರಾರಂಭ ಮಾಡಿದ್ದೇವೆ. ಈ ಕೃಷಿ ವಿಜ್ಞಾನ ಕೇಂದ್ರಗಳು ಆಯಾ ಜಿಲ್ಲೆಯಲ್ಲಿ ಬರತಕ್ಕಂಥ ಪ್ರಮುಖ ಬೆಳೆಗಳು ಅಥವಾ ಎಲ್ಲ ಬೆಳೆಗಳ ಬಗ್ಗೆ ಅಲ್ಲಿ ಅವರು ಅನುಸರಿಸತಕ್ಕಂಥ ಕ್ರಮಗಳು, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಆ ಬೆಳೆಗಳಲ್ಲಿ ಆಗಿರ್ತಕ್ಕಂಥ ಸಂಶೋಧನೆ, ಆ ಸಂಶೋಧನೆಯ ಫಲವನ್ನು ರೈತರಿಗೆ ವಿವಿಧ ರೀತಿಯಾಗಿರ್ತಕ್ಕಂಥ ವಿಸ್ತರಣಾ ಚಟುವಟಿಕೆಗಳ ಮೂಲಕವಾಗಿ ನಾವು ರೈತರಿಗೆ ತಲುಪಿಸ್ತಕ್ಕಂಥ ಪ್ರಮುಖವಾದ ಕಾರ್ಯವನ್ನು ಈ ಕೃಷಿ ವಿಜ್ಞಾನ ಕೇಂದ್ರಗಳು ಮಾಡ್ತಾ ಇದ್ದಾವೆ. ಇವುಗಳನ್ನು ಯಾವ ರೀತಿಯಾಗಿ ನಾವು ಮಾಡ್ತೀವಿ ಅಂದರೆ ರೈತರ ಕ್ಷೇತ್ರ ಭೇಟಿಯನ್ನು ಮಾಡ್ತೇವೆ. ರೈತರ ಏನಾದರೂ ಸಮಸ್ಯಾತ್ಮಕ ತಾಕುಗಳು ಇದ್ದಂಥ ಸಂದರ್ಭದಲ್ಲಿ ಅವರ ತಾಕುಗಳಿಗೆ ನಾವು ನೇರವಾಗಿ ವಿಜ್ಞಾನಿಗಳ ತಂಡವನ್ನು ಕಳಿಸಿ ಅದನ್ನು ಪರಿಶೀಲನೆ ಮಾಡಿ ವಿಶ್ಲೇಷಣೆ ಮಾಡಿ ಅದಕ್ಕೆ ಸೂಕ್ತವಾಗಿರತಕ್ಕಂಥ ಪರಿಹಾರವನ್ನು ಕೊಡ್ತಕ್ಕಂಥದ್ದು. ಮತ್ತು ರೈತರು ಮೌಖಿಕವಾಗಿಯೂ ಕೂಡ ಬರ್ತಾರೆ, ಅವರಿಗೂ ಅನೇಕ ಸಲಹೆ ಸೂಚನೆಗಳನ್ನು ಕೊಡ್ತೇವೆ. ಇದರ ಜೊತೆಯಲ್ಲಿ ರೈತರಿಗೆ ದೂರವಾಣಿ ಮೂಲಕ, ಮೊಬೈಲ್ ಮೂಲಕವಾಗಿ ಮತ್ತು ಅನೇಕ ರೀತಿಯಾಗಿರತಕ್ಕಂಥ ಮಾಧ್ಯಮಗಳ ಮೂಲಕವಾಗಿಯೂ ಕೂಡ ರೈತರಿಗೆ ಕೃಷಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಬಗ್ಗೆ ನಾವು ಮಾಹಿತಿಯನ್ನು ತಂತ್ರಜ್ಞಾನವನ್ನು ಒದಗಿಸ್ತಾ ಇರ್ತೇವೆ. ಇದಲ್ಲದೆ ಕೃಷಿ ವಿಜ್ಞಾನಕ್ಕಿಂತ ಇನ್ನೊಂದು ಪ್ರಮುಖವಾಗಿರತಕ್ಕಂಥ ನಮ್ಮ ವಿಸ್ತರಣೆ ಉದ್ದೇಶಲಯ ಅಂದರೆ ಕೃಷಿ ವಿಜ್ಞಾನಗಳ ಮೂಲಕವಾಗಿ ರೈತರಿಗೆ ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನು ಅಂದರೆ ನಮ್ಮಲ್ಲಿ ಏನು ಉತ್ತಮವಾಗಿರತಕ್ಕಂಥ ತಳಿ ಇರ್ಬೋದು, ತಂತ್ರಜ್ಞಾನ ಇರ್ಬೋದು ಅಥವಾ ಯಾವುದೇ ರೋಗ ಕೀಟಗಳ ಬಾಧೆಗಳನ್ನು ನಿರ್ವಹಿಸ್ತಕ್ಕಂಥ ಒಂದು ಕ್ರಮಗಳಿರ್ಬೋದು, ಬೇಸಾಯ ಕ್ರಮಗಳಿರ್ಬೋದು, ವಿವಿಧ ಜೇನು ಸಾಕಾಣಿಕೆ, ಕುರಿ ಕೋಳಿ ಇತ್ಯಾದಿ ಎಲ್ಲ ಒಂದು ಪಶುಪಾಲನೆಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ ನಾವು ಅವರಿಗೆ ರೈತರ ಹೊಲದಲ್ಲಿಯೇ ಆ ಒಂದು ತಳಿಗಳನ್ನು ಪ್ರತ್ಯಕ್ಷ ಮಾಡತಕ್ಕಂಥದ್ದು, ಅವರ ರೈತರ ಹೊಲದಲ್ಲಿಯೇ ಪ್ರಯೋಗಗಳನ್ನು ತಗೊಳ್ತಕ್ಕಂಥದ್ದು, ತನ್ಮೂಲಕವಾಗಿ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತೀವಿ, ರೈತರು ಪ್ರತ್ಯಕ್ಷವಾಗಿ ನೋಡಿದಾಗ ಅದನ್ನು ಒಪ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಬಂದಂತಹ ಉತ್ತಮವಾಗಿ ಬಂದಂತಹ ಫಲಿತಾಂಶಗಳನ್ನು, ಜ್ಞಾನವನ್ನು, ತಳಿಗಳನ್ನು ಆ ತಂತ್ರಜ್ಞಾನಗಳನ್ನು ಅವರ ಹೊಲದಲ್ಲೇ ನಾವು ಪ್ರತ್ಯಕ್ಷಿಕ ಮೂಲಕವಾಗಿ ಅವರಿಗೆ ಮನವರಿಕೆ ಮಾಡಿಕೊಳ್ತಕ್ಕಂಥದ್ದು. ಇದಲ್ಲದೆ ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿಯೂ ಅಥವಾ ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಇಂತಹ ಒಂದು ನಮ್ಮ ವಿಶ್ವವಿದ್ಯಾಲಯ ಇರ್ಬೋದು, ಈ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಬಂದಿರತಕ್ಕಂಥ ಉತ್ತಮವಾದ ಒಂದು ತಂತ್ರಜ್ಞಾನವನ್ನು ರೈತರ ಹೊಲದಲ್ಲಿ ಮರುಪರಿಶೀಲನೆ ಮಾಡತಕ್ಕಂಥದ್ದು. ಅದಕ್ಕೆ ನಾವು OFT ಅಂತೀವಿ, ಆನ್ ಫಾರಂ ಟೆಸ್ಟಿಂಗ್ ಅಂತ ಕರಿತೀವಿ. ಅದರ ಮೂಲಕವಾಗಿ ರೈತರಿಗೆ ಆ ತಳಿಗಳನ್ನು ತಂತ್ರಜ್ಞಾನವನ್ನು ನಾವು ಅವರಿಗೆ ಮನದಟ್ಟು ಮಾಡಿಕೊಳ್ತೇವೆ. ಇದರ ಜೊತೆಯಲ್ಲಿ ನಮ್ಮ ಇನ್ನೊಂದಕ್ಕೆ ಏನಂದರೆ, ನಮ್ಮಲ್ಲಿ ಬಂದಿರತಕ್ಕಂಥ ಉತ್ತಮವಾಗಿರತಕ್ಕಂಥ ತಂತ್ರಜ್ಞಾನವನ್ನು ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳ ಮೂಲಕವಾಗಿ ಅಭಿವೃದ್ಧಿ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಅವರಲ್ಲಿ ಕ್ಷೇತ್ರ ಪ್ರಯೋಗಗಳನ್ನು ಕೈಗೊಳ್ತೇವೆ. ಸುಮಾರು ಒಂದು ಜಿಲ್ಲೆಯಲ್ಲಿ ಒಂದು ವಿಷಯಕ್ಕೆ ಸಂಬಂಧ ಸುಮಾರು ಐತೆ ನಾವು ತರಬೇತಿಯನ್ನು ಕೊಡ್ತೇವೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಅದು ನಮಗೆ ಒಳಾವರಣ ತರಬೇತಿ ವಲಸೆ ಹೋಗ್ತಕ್ಕಂಥದ್ದು ಜೀವನೋಪಾಯಕ್ಕಿದೆ. ಅಂತಹ ಏನು ಕೃಷಿ ಲಾಭದಾಯಕವಲ್ಲ ಅಂತಕ್ಕಂಥ ಒಂದು ಭಾವನೆಯಿಂದ ಅವರು ಹೋಗ್ತಾ ಇದ್ದಾರೆ. ಅಂತರನ್ನ ಪುನಃ ಸೆಳೆದು ಆ ಹಳ್ಳಿಯಲ್ಲಿಯೇ ಇರ್ತಕ್ಕಂಥಕ್ಕೆ ಅದಕ್ಕೆ ಸೂಕ್ತವಾದ ತರಬೇತಿಯೊಂದಿಗೆ ಅನೇಕ ಯೋಜನೆಗಳ ಮೂಲಕ ಅವರಿಗೆ ಏನೇನು ಸವಲತ್ತುಗಳು ಉದ್ಯಮವನ್ನು ಪ್ರಾರಂಭಿಕ್ಕಿದೆ ಅದರೆಲ್ಲದ ಬಗ್ಗೆ ತರಬೇತಿಯೊಂದಿಗೆ ಆ ಒಂದು ರೀತಿಯ ಸರ್ಕಾರದ ಯೋಜನೆಗಳ ಮೂಲಕ ಅವರಿಗೆ ಅನುದಾನವನ್ನು ಕೊಡತಕ್ಕಂಥ ಒಂದು ನಿಟ್ಟಲ್ಲಿಯೂ ಕೂಡ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಯಲ್ಲಿ ಮಾರುಕಟ್ಟೆ ಬಗ್ಗೆಯೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಯಾವ ರೀತಿಯಾಗಿ ಇವತ್ತಿನ ದಿವಸ ಮಾರುಕಟ್ಟೆ ಜಾಗತೀಕರಣದ ಹಿನ್ನೆಲೆಯಲ್ಲಿ ಇರ್ಬೋದು, ಕೈಗಾರಿಕಾ ಹಿನ್ನೆಲೆಯಲ್ಲಿ ಇರ್ಬೋದು, ಅನೇಕ ಬೇಡಿಕೆಗಳು ಇವತ್ತಿನ ದಿವಸ ಇದ್ದಾವೆ. ಈ ಎಲ್ಲ ಹೊಸ ಹೊಸ ತಂತ್ರಜ್ಞಾನಗಳು, ಹೊಸ ವಿಚಾರಗಳ ಬಗ್ಗೆ ಇವೆಲ್ಲ ತರಬೇತಿಯನ್ನು ಕೊಡ್ತಕ್ಕಂಥ ನಾವು ವೊಕೇಶನಲ್ ಟ್ರೈನಿಂಗ್ ಅಂತಲೂ ಕರಿತೀವಿ. ಕೆಲವೊಂದು ವೊಕೇಶನಲ್ ಟ್ರೈನಿಂಗ್ ಕರಿತೇವೆ. ಬೇರೆ ಬೇರೆ ಬೇಡಿಕೆ ಬಂದರೆ ಅವರಿಗೆ ಏನು ಬೇಡಿಕೆ ಇದೆ ಅದಕ್ಕೆ ಅನುಸಾರವಾಗಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡು ಒಟ್ಟ ರೈತರ ಒಂದು ಗ್ರಾಮೀಣ ಜನರ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ವಿಸ್ತರಣಾ ನಿರ್ದೇಶನಾಲಯ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಇವತ್ತಿನ ದಿವಸ ಸೇವೆಯನ್ನು ಮಾಡುತ್ತದೆ. ಸುಮಾರು ನಾವು ವಾರ್ಷಿಕವಾಗಿ ಸರಾಸರಿ ವಿವಿಧ ರೂಪದಲ್ಲಿ 4-5 ಲಕ್ಷ ರೈತರನ್ನು ನಾವು ಸಂಪರ್ಕ ಮಾಡ್ತಾ ಇದ್ದೇವೆ. ಅನೇಕ ವಿಚಾರಗಳ ಬಗ್ಗೆ ನಾವು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದೇವೆ. ಇದಲ್ಲದೆ ರೈತರು ಯಾವುದೇ ಸಂದರ್ಭದಲ್ಲಿ ಅವ್ರ ಹೊರಗೆ ಭೇಟಿಯಾದ ಕ್ಷೇತ್ರ ಭೇಟಿಯನ್ನು ಕೊಡ್ತವೆ, ವಿಜ್ಞಾನಿ ತಂಡ ಹೋಗುತ್ತೆ. ಸೊ ಹೀಗಾಗಿ ನಾವು ರೈತರ ಒಂದು ಶ್ರೇಯಾಭಿವೃದ್ಧಿಗಾಗಿ ನಿರಂತರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡು ಇದನ್ನು ನಡೆಸ್ತಾ ಇದ್ದೆ. ಇದರ ಜೊತೆಯಲ್ಲಿ ನಾವು ರೈತ ಬಾಂಧವರಿಗೆ ಇನ್ನೊಂದು ವಿಷಯವನ್ನು ಹೇಳ್ತಕ್ಕಂಥದ್ದು, ಇವತ್ತು ನಮ್ಮ ರೈತರ ಏಳಿಗೆಗೆ ಸರ್ಕಾರಗಳು ಅನೇಕ ರೀತಿಯಾದ ಯೋಜನೆಗಳನ್ನು ಮಾಡ್ತಾ ಇದ್ದಾವೆ. ನಾನು ಹೇಳಿದೆ ನಿಮಗೆ ಕೃಷಿ ವಿಜ್ಞಾನ ಕೇಂದ್ರಗಳು ಸುಮಾರು 700ಕ್ಕೂ ಅಧಿಕ ಕೃಷಿ ವಿಜ್ಞಾನ ಕೇಂದ್ರಗಳು ಇವತ್ತಿನ ದೇಶದಾದ್ಯಂತ ಇದ್ದಾವೆ. ಸೊ ಈ ಕೃಷಿ ವಿಜ್ಞಾನ ಕೇಂದ್ರ ಆಯಾ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಕೃಷಿ ಮತ್ತು ಕೃಷಿ ಚಟುವಟಿಕೆಗಳಿಗೆ ಪೂರ್ವ ಕೃಷಿ ಉಪಕಸು ಬೆಳೆಯುವುದು ಇವೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಜ್ಞಾನ ಅವನ್ನು ಆಗಾಗ್ಗೆ ಆ ಸಂದರ್ಭಕ್ಕೆ ನಾವು ಕೊಡ್ತಕ್ಕಂಥ ಒಂದು ಜವಾಬ್ದಾರಿ ಇರೋದ್ರಿಂದ ಕೇಂದ್ರ ಸರ್ಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ತಲುಪಬೇಕು ಅನ್ನೋ ಉದ್ದೇಶ. ಸುಮಾರು ಇದರ ಉದ್ದೇಶ ಏನಂದರೆ, ಈಗ ನಾವು ಈ ತಿಂಗಳ 29ರಿಂದ June 12ರವರೆಗೆ ಸುಮಾರು 15 ದಿವಸಗಳ ಕಾಲ ನಾವು ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಯಾತ್ರಾ ಅಂತೇಳಿ ಅಭಿಯಾನ ಒಂದು ಯೋಜನೆಯನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಹೇಳಿದೆ. ಇದಕ್ಕೆ ಎಲ್ಲ ರಾಜ್ಯ ಸರ್ಕಾರದ ಇಲಾಖೆಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾಲಯಗಳು, ಆ ಭಾಗದಲ್ಲಿ ಬರತಕ್ಕಂಥ ಕೃಷಿ ಸಂಶೋಧನಾ ಕೇಂದ್ರಗಳು ಮತ್ತು ಕೇಂದ್ರದಿಂದ ಬಂದಿರೋ ಕೇಂದ್ರ ಒಂದು ಏನು ICR ಅಂತ ಏನು ಹೇಳ್ತೀವಿ, ಕೃಷಿ ಅನುಸಂಧಾನ ಪರಿಷತ್ತಿನ ವಿವಿಧ ಸಂಶೋಧನಾ ಕೇಂದ್ರಗಳು ಆಯಾ ರಾಜ್ಯದಲ್ಲಿದೆ, ಅದರ ವಿಜ್ಞಾನಿಗಳು ಎಲ್ಲ ಒಂದು ತಂಡ, ಎಲ್ಲರನ್ನು ಅಭಿವೃದ್ಧಿ ಇಲಾಖೆಯ ಪ್ರತಿನಿಧಿಗಳು ಮತ್ತು ವಿಶ್ವವಿದ್ಯಾಲಯದ ಪ್ರತಿಗಳು ಅದಲ್ಲದೆ ಅದರ ಜೊತೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಂಶೋಧನಾ ಕೇಂದ್ರಗಳಿರ್ತಕ್ಕಂಥ ವಿಜ್ಞಾನಿಗಳು ಇವರೆಲ್ಲರ ಒಂದು ತಂಡ ಇವತ್ತು ಅದರ ಜೊತೆಯಲ್ಲಿ ಅನೇಕ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ತಜ್ಞರು, ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಇವತ್ತೊಂದು ದಿವಸ 29ರಿಂದ ನಾವು ಕೃಷಿ ಅಭಿಯಾನವನ್ನು ಈ ಜಿಲ್ಲೆಯಾದ್ಯಂತ ಮಾಡ್ತಾ ಇದ್ದೇವೆ. ಪ್ರತಿದಿನ ನಾವು 2 ತಂಡಗಳನ್ನು ಮಾಡಿದ್ದೇವೆ, ಒಂದು ಆ ಒಂದು ಜಿಲ್ಲೆಗೆ 2 ತಂಡ, ಪ್ರತಿ ತಂಡವೂ ಕೂಡ ಒಂದು ಪ್ರತಿ ದಿವಸ 3 ಹಳ್ಳಿಗಳನ್ನು ಭೇಟಿ ನೀಡುತ್ತೆ. ಆ 3 ಹಳ್ಳಿಗಳಿಗೆ ಸರ್ಕಾರಗಳ ವಿವಿಧ ಯೋಜನೆಗಳು ರೈತರಿಗೆ ಏನೇನಿದೆ ಅದರಲ್ಲಿರ್ತಕ್ಕಂಥ ಅನುಕೂಲತೆಗಳೇನು, ಜೊತೆಯಲ್ಲಿ ಈ ಒಂದು ಮುಂಗಾರು ಹಂಗಾಮಿಗೆ ಪೂರ್ವವಾಗಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಬೆಳೆ ಯೋಜನೆಗಳನ್ನು ಮಾಡ್ಕೋಬೇಕು, ಪರಿಕರಗಳನ್ನು ಸಂಗ್ರಹಿಸ್ತಕ್ಕಂಥದ್ದು ಮತ್ತು ವಾತಾವರಣಕ್ಕೆ ತಕ್ಕಂಥ ಒಂದು ಕೃಷಿ ಪದ್ಧತಿಗಳನ್ನು ಅಳವಡಿಸ್ತಕ್ಕಂಥದ್ದು, ತನ್ಮೂಲಕವಾಗಿ ಈ ಒಂದು ಕೃಷಿಯಲ್ಲಿ ಸುಸ್ಥಿರತೆಯನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಅಭಿಯಾನದ ಪ್ರಮುಖ ಉದ್ದೇಶ ಏನಂದರೆ, ರೈತರೊಡನೆ ಸಂವಾದ ಮಾಡಿ ಅವರ ರೈತರ ಅನಿಸಿಕೆಗಳೇನಿದೆ, ವಿಶ್ವವಿದ್ಯಾಲಯಗಳು, ಕೃಷಿ ವಿಜ್ಞಾನ ಕೇಂದ್ರಗಳು ಯಾವ ನಿಟ್ಟಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ರೈತರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದಾವೆ. ಜೊತೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಬಿಡುಗಡೆಯಾದಂಥ ತಂತ್ರಜ್ಞಾನಗಳನ್ನು ಜನಪ್ರಿಯಗೊಳಿಸ್ತಕ್ಕಂಥದ್ದು, ಆಧುನಿಕ ಕೃಷಿಯನ್ನು ಅಳವಡಿಸ್ತಕ್ಕಂಥದ್ದು, ಇಂಥವ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ರೈತರಿಗೆ ಅನೇಕ ಯೋಜನೆಗಳಿದ್ದಾವೆ. ಆ ಎಷ್ಟೋ ಯೋಜನೆಗಳು ರೈತರಿಗೆ ಗಮನಕ್ಕೆ ಬಂದಿರಲ್ಲ, ಅದರ ಬಗ್ಗೆ ಜ್ಞಾನ ಇರಲ್ಲ, ಅರಿವಿರಲ್ಲ ಅಂತೆಲ್ಲ. ಅಂತಹ ಯೋಜನೆಗಳ ಬಗ್ಗೆ ಅರಿವನ್ನು ಉಂಟು ಮಾಡತಕ್ಕಂಥದ್ದು ಇನ್ನೊಂದು ಈ ಒಂದು ಅಭಿಯಾನದ ಒಂದು ಉದ್ದೇಶ. ಜೊತೆಯಲ್ಲಿ ಪ್ರಮುಖವಾಗಿ ಮಣ್ಣು, ನಾವೆಲ್ಲರೂ ಗಾದೆಯನ್ನು ಕೇಳ್ತೇವೆ, ನಾವು ಸತ್ತರೆ ಮಣ್ಣಿಗೆ, ಮಣ್ಣು ಸತ್ತರೆ ಎಲ್ಲಿಗೆ ಅಂತ ಕೇಳ್ತೇವೆ. ಈ ಮಣ್ಣೆ ನಮ್ಮೆಲ್ಲರ ಅಸ್ತಿತ್ವಕ್ಕೆ ಕಾರಣ ಆಗಿದೆ. ಅಂತಹ ಮಣ್ಣಿನ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ನಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡದಂಗೆ ಈ ನಿಟ್ಟಲ್ಲಿ ಆರೋಗ್ಯದ ಮಣ್ಣಿನ ಆರೋಗ್ಯದ ಬಗ್ಗೆ, ಅದರ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಮಣ್ಣು ನಿರ್ವಹಣೆ ಮಾಡಬೇಕು ಅನ್ನೋದರ ಬಗ್ಗೆ ಮತ್ತು ಮಣ್ಣಿನ ಪರೀಕ್ಷೆಯ ಒಂದು ಪ್ರಾಮುಖ್ಯತೆ ಬಗ್ಗೆ ಈ ಅಭಿಯಾನದಲ್ಲಿ ಹೆಚ್ಚಿನ ಒತ್ತನ್ನು ಕೊಡುತ್ತೇವೆ. ಇದರ ಜೊತೆಯಲ್ಲಿ ಇವತ್ತಿನ ದಿವಸ ತಾವೆಲ್ಲರೂ ಗೊತ್ತಿದೆ, ಸಾಮಾನ್ಯವಾಗಿ ಇವತ್ತು ನಮಗೆ ಏನಾಗಿದೆ ಅಂದ್ರೆ ಔಷಧಿಗಳು ಇಲ್ಲದೆ ಹೋದ್ರೆ, ಕ್ರಿಮಿ ಕೀಟನಾಶಕಗಳು ಇಲ್ಲದೆ ಹೋದ್ರೆ, ಕಳೆನಾಶಕಗಳು ಇಲ್ಲದೆ ಹೋದ್ರೆ ಕೃಷಿಯನ್ನು ಮಾಡಲಿಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಇದನ್ನು ಮನೋಯಿಚ್ಛವಾಗಿ, ವೈಜ್ಞಾನಿಕವಾಗಿ ಮತ್ತು ಸೂಕ್ತವಾದ ರೀತಿಯಲ್ಲಿ ಬಳಸ್ತಕ್ಕಂಥದ್ದು ಕಡಿಮೆ ಆಗಿದೆ. ಹಾಗಾಗಿ ಯಾವ ಔಷಧಿಯನ್ನು ಅವಶ್ಯಕತೆಗಳಾಗಿ ಎಷ್ಟು ಬೇಕೋ ಅಷ್ಟನ್ನು ಸಂದರ್ಭಕ್ಕನುಸಾರವಾಗಿ ಉಪಯೋಗಿಸ್ತಕ್ಕಂಥದ್ರ ಬಗ್ಗೆ ಕೂಡ ಸಮಗ್ರ ಮಾಹಿತಿಯನ್ನು ತಮ್ಮ ಕೊಡಲಿಕ್ಕೆ ಈ ಸುಮಾರು ಉದ್ದೇಶಗಳಿಂದ ನಮ್ಮ ವಿವಿಧ ನಿಮ್ಮ ಜಿಲ್ಲೆಯಾದ್ಯಂತ ಇವತ್ತು ಸುಮಾರು 100ಕ್ಕೂ ಅಧಿಕ ಹಳ್ಳಿಗಳಲ್ಲಿ ನಾವು ಭೇಟಿ ಕೊಡಲಿದ್ದೇವೆ. ಅದನ್ನೇ ದಿವಸದಲ್ಲಿ ಈ ಸಂದರ್ಭದಲ್ಲಿ ರೈತ ಬಾಂಧವರಲ್ಲಿ ಕೇಳಿಕೊಳ್ಳಿಸಿದೆ, ಈ ಒಂದು ಅಭಿಯಾನದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಅಭಿಯಾನದ ಯಶಸ್ವಿಗೆ ಮತ್ತು ರಾಷ್ಟ್ರದ ರಾಜ್ಯದ ಒಂದು ಅಭಿವೃದ್ಧಿಗೆ ಮತ್ತು ಕೃಷಿಯಲ್ಲಿ ಮತ್ತೊಂದು ಕ್ರಾಂತಿಗೆ ತಾವೆಲ್ಲರೂ ಕೂಡ ಭಾಗಿಯಾಗಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಕೇಳ್ತಾ ಮನವಿಯನ್ನು ಮಾಡಿಕೊಳ್ತಾ ನಮ್ಮ ವಿಶ್ವವಿದ್ಯಾಲಯ ವಿಸ್ತರಣೆ ದೇಶದ ಕೆಲವು ನುಡಿಗಳನ್ನು ತಮಗೆ ತಿಳಿಸ್ತೇನೆ. ಎಲ್ಲರೂ ರೈತರಿಗೂ ಮತ್ತು ಈ ಅವಕಾಶವನ್ನು ಕೊಟ್ಟಂತ ಭದ್ರಾವತಿ ಆಕಾಶವಾಣಿಯವರು ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಡಾಕ್ಟರ್, ಈಗ ಕೃಷಿ ವಿಜ್ಞಾನ ಕೇಂದ್ರ ಇದು ಒಂದು ನಾವು ಹೃದಯ ಭಾಗ ಅಂತ ಹೇಳಬಹುದು. ಕೃಷಿ ಚಟುವಟಿಕೆಗಳ ವಿಸ್ತರಣೆಗೆ ಇದು ಹೃದಯ ಭಾಗ ಅಲ್ವಾ? ಇದು ಯಾವ ರೀತಿಯಿಂದ ಈಗ ಅಂದ್ರೆ ಕೇಂದ್ರ ಸರ್ಕಾರದವರು ಈ ಹಿಂದೆ ಪ್ರಸ್ತಾವನೆ ಇಟ್ಟಿದ್ರು, ಜನಸಂಖ್ಯೆ ಜಾಸ್ತಿ ಇರತಕ್ಕಂಥದ್ದು ಅಥವಾ ಭೌಗೋಳಿಕ ಕ್ಷೇತ್ರ ಜಾಸ್ತಿ ಇದ್ದಲ್ಲಿ ಎರಡೂ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಮಾಡಬೇಕು ಅಂತನ್ನೋದು. ಈಗ ಈ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ತಾವು ಹೇಳಿದಂಗೆ ಇದರ ಅವಶ್ಯಕತೆ ಬಹಳ ಇದೆ ಸರ್. ಯಾಕೆಂದ್ರೆ ಶಿವಮೊಗ್ಗ ಒಂದು ಜಿಲ್ಲೆ ಆದರೂ ಕೂಡ ಈ ಒಂದು ಜಿಲ್ಲೆಯಲ್ಲಿ ನಾವು ಎರಡು ಒಂದು ಕೃಷಿ ವಲಯಗಳನ್ನು ನಾವು ಕಾಣ್ತೇವೆ. ಒಂದು ಅರೆಮಲೆನಾಡು ವಲಯ, ಇನ್ನೊಂದು ಮತ್ತು ಮಲೆನಾಡು ಗುಡ್ಡ ಪ್ರದೇಶ. ಹೊಸನಗರ, ತೀರ್ಥಹಳ್ಳಿ, ಸಾಗರ, ಸೊರಬವು ಇವೆಲ್ಲವೂ ಕೂಡ ಗುಡ್ಡಗಾಡು ಪ್ರದೇಶದಲ್ಲಿ, ಮಲೆನಾಡು ಪ್ರದೇಶದಲ್ಲಿ ಬರುತ್ತೆ. ಶಿಕಾರಿಪುರ, ಶಿವಮೊಗ್ಗ ಮತ್ತು ಭದ್ರಾವತಿ ಅರೆಮಲೆನಾಡು ಪ್ರದೇಶದಲ್ಲಿ ಬರುತ್ತವೆ. ಬೆಳೆಗಳ ವೈವಿಧ್ಯತೆ ಇದೆ, ಮಣ್ಣಿನ ವಿವಿಧ ಪ್ರಕಾರಗಳಿದ್ದಾವೆ. ಹಾಗಾಗಿ ಸಮಸ್ಯೆಗಳು ಪ್ರತಿ 50 ಕಿಲೋಮೀಟರ್ಗೆ ಸಮಸ್ಯೆಗಳು ಬೇರೆ ಆಗ್ತಾ ಇರ್ತವೆ. ಬೆಳೆಗಳ ಒಂದು ಏನಿದೆ ಕ್ರಾಪಿಂಗ್ ಪ್ಯಾಟರ್ನ್ ಅಂತೀವಿ, ಬೆಳೆ ಪದ್ಧತಿಯು ಬದಲಾವಣೆ ಆಗುತ್ತೆ, ವಾತಾವರಣ ಬದಲಾವಣೆ ಆಗುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅದಕ್ಕೆ ನಾವು ಹೇಳ್ತೇವೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಯಾಕೆ ಮೇಲಂತೀವಿ ಅಂದ್ರೆ, ಇವತ್ತು ಒಂದು ಚದರ ಅಡಿಯಲ್ಲಿ ಮಣ್ಣಿನಲ್ಲಿ ಏನಿದೆ ಅಂತಕ್ಕಂಥ ಸಂಪೂರ್ಣ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಇಲ್ವೇನನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ನಾವು ಲೊಕೇಶನ್ ಸ್ಪೆಸಿಫಿಕ್ ಅಂತೀವಿ, ಸ್ಥಾನಿಕ ರೀತಿಯಲ್ಲಿ ಆಯಾ ಸ್ಥಳಕ್ಕೆ ನಾವು ಆಯಾ ಬೆಳೆಗೆ ಅನುಗುಣವಾಗಿ ಪರಿಸರಕ್ಕೆ ಅನುಗುಣವಾಗಿ ನಾವು ವಿವಿಧ ರೀತಿಯ ಸಂಶೋಧನೆ ಕೈಗೊಳ್ಳೋ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಜ್ಞಾನದ ಅವಶ್ಯಕತೆ ಇರೋದ್ರಿಂದ ತಮ್ಮ ಒಂದು ಅಭಿಪ್ರಾಯ ನಾವು ಒಪ್ಪಿಕೊಳ್ತೇವೆ. ಇನ್ನೂ ಹೆಚ್ಚಿನ ಕೃಷಿ ವಿಜ್ಞಾನ ಕೇಂದ್ರಗಳು ದೊಡ್ಡ ಜಿಲ್ಲೆ ಆದಾಗ, ವೈವಿಧ್ಯತೆಮಯ ಜಾಸ್ತಿ ಆದಾಗ ನಾವು ಒಂದಕ್ಕಿಂತ ಎರಡು ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಇಟ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಅನಿವಾರ್ಯ ಅಂತೇಳಿ ನಾನು ಕೂಡ ತಮ್ಮ ಅಭಿಪ್ರಾಯವನ್ನು ಸಮ್ಮತಿಸ್ತೇನೆ. ಡಾಕ್ಟರ್, ಈಗ ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯ ಆಗಿರಲಿ ಅಥವಾ ವಿಸ್ತರಣಾ ನಿರ್ದೇಶನಾಲಯ ಆಗಲಿ, ಪ್ರಸ್ತಾವನೆಗೆ ಏನಾದರೂ ತಾವು ಸಲ್ಲಿಸುವ ಒಂದು ಯೋಚನೆ ಇದೆಯಾ ಅಥವಾ ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಗ್ತಕ್ಕಂತ ಒಂದು ವಿಷಯ ಜನಪ್ರತಿನಿಧಿಗಳ ಒಂದು ಸೇರಿಸ್ಕೊಂಡ್ಬಿಟ್ಟು? ಇದಕ್ಕಾಗಿ ನಾವು ಪ್ರತಿ ವರ್ಷ ನಾವು ವಿಸ್ತರಣಾ ನಿರ್ದೇಶನದಿಂದ ವಿಸ್ತರಣಾ ಸಲಹಾ ಸಮಿತಿ ಅಂತ ಹೇಳಿ ಇದೆ ಸರ್. ಆ ಸಮಿತಿಯ ಸಭೆಯು ಕೂಡ ಈ 31ನೇ ತಾರೀಕು ನಡೆಯುತ್ತೆ. ಅದರಲ್ಲಿ ನಮಗೆ ಪ್ರಗತಿಪರ ರೈತರಿದ್ದಾರೆ, ಪ್ರಗತಿಪರ ರೈತ ಮಹಿಳೆಯರಿದ್ದಾರೆ, ಕೃಷಿ ಉದ್ಯಮಿಗಳಿದ್ದಾರೆ, ವಿವಿಧ ಇಲಾಖೆಯ ಪ್ರತಿನಿಧಿಗಳು ಇದ್ದಾರೆ, ನಮ್ಮ ವಿಶ್ವವಿದ್ಯಾಲಯದಿಂದ ಎಲ್ಲ ಅಧಿಕಾರ ವರ್ಗದವರು ಬರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಇದನ್ನು ಅಲ್ಲಿಯೂ ಕೂಡ ನಾನು ಪ್ರಸ್ತಾಪ ಮಾಡಿ ಇದರ ಅನಿವಾರ್ಯತೆ ಬಗ್ಗೆ ಹೇಳ್ತೇನೆ. ಇದರ ಜೊತೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲದೆ ತಮ್ಮ ಗಮನಕ್ಕೆ ತರ್ತೇನೆ ವಿಸ್ತರಣಾ ಘಟಕಗಳಂತಿದೆ ಸರ್. ಈ ಘಟಕಗಳು ಕೂಡ ಈ ಕೃಷಿ ವಿಜ್ಞಾನಕ್ಕೆ ಪೂರಕವಾಗಿ ಕೆಲಸ ಮಾಡತಕ್ಕಂತ ವಿಸ್ತರಣಾ ಘಟಕಗಳು ಇದಾವೆ. ಮತ್ತೆ ಆಯಾ ಒಂದು ಸಂಶೋಧನಾ ಕೇಂದ್ರದಲ್ಲಿ ಈ ಕತ್ಲಗೆರೆಯಲ್ಲೂ ಕೂಡ ಒಂದು ವಿಸ್ತರಣಾ ಘಟಕ ಇದೆ, ಮತ್ತೆ ಶೃಂಗೇರಿ ತೀರ್ಥಹಳ್ಳಿಯಲ್ಲಿಯೂ ಕೂಡ ವಿಸ್ತರಣಾ ಒಂದು ಸಣ್ಣ ಘಟಕ ಇದೆ. ಹೀಗಾಗಿ ಮೂಡಿಗೆರೆಯಲ್ಲಿ ಇದೆ ಮತ್ತೆ ಮಡಿಕೇರಿಯಲ್ಲಿ ಇದೆ. ಸೊ ಹೀಗಾಗಿ ಈ ಕೃಷಿ ವಿಜ್ಞಾನಗಳ ಜೊತೆಯಲ್ಲಿ ಅವರು ಕೂಡ ಸ್ಪಂದಿಸ್ತಾರೆ. ಮತ್ತೆ ಜೊತೆಯಲ್ಲಿ ನಮ್ಮದು ವಿಶ್ವವಿದ್ಯಾಲಯ ಏನಿದೆ ಅಂದ್ರೆ, ಇದು ಕೃಷಿ ವಿಜ್ಞಾನನೇ ಬೇರೆ, ಸಂಶೋಧನೆ ಬೇರೆ, ಬೋಧನೆ ಬೇರೆ ಅಂತಲ್ಲ ಸರ್, ಕೃಷಿ ವಿಜ್ಞಾನದ ಚಟುವಟಿಕೆಯಲ್ಲಿ ಬಹಳಷ್ಟು ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಬೋಧಕ ವರ್ಗದಿಂದ ಬರ್ತಾರೆ ವಿಶ್ವವಿದ್ಯಾಲಯದಿಂದ. ಅದೇ ರೀತಿಯಾಗಿ ಸಂಶೋಧನೆ ಇರತಕ್ಕಂಥವರು ಕೂಡ ನಮ್ಮ ವಿಸ್ತರಣಾ ಚಟುವಟಿಕೆಯಲ್ಲಿ ತೊಡಗ್ತಾರೆ ಸಮಗ್ರವಾಗಿ. ಆಮೇಲೆ ಜೊತೆಯಲ್ಲಿ ಕೃಷಿ ವಿಜ್ಞಾನದ ಎಲ್ಲಾ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಎಲ್ಲಾ ವಿಶ್ವವಿದ್ಯಾಲಯದವರು ಪರಿಣಿತರು ಭಾಗವಹಿಸೋದ್ರಿಂದ ಸೊ ನಾವು ಜಿಲ್ಲೆಯನ್ನ ಸಂಪೂರ್ಣವಾಗಿ ಇದು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಸರ್. ಜೊತೆಯಲ್ಲಿ ಅಲ್ಲೆಲ್ಲ ಕೂಡ ಸಂಶೋಧನಾ ಕೇಂದ್ರಗಳು ಇದಾವೆ, ಈಗ ತೀರ್ಥಹಳ್ಳಿ ಸಂಶೋಧನಾ ಕೇಂದ್ರ ಇದೆ ಆ ಭಾಗದಲ್ಲಿ, ಅಲ್ಲಿ ಅವರು ಕೂಡ ಇದು ಮಾಡ್ತಾರೆ ಸಮಸ್ಯೆಗಳನ್ನ ಅವರು ನಮ್ಮ ಕೃಷಿ ಜ್ಞಾನಕ್ಕೆ ತರ್ತಾರೆ, ಅದ್ ತನ್ನ ಮೂಲಕ ವಿಸ್ತರಣಾ ನಿರ್ದೇಶಾಲಯಕ್ಕೆ ಬರುತ್ತೆ. ನಾವು ಸಂಬಂಧ ಪಟ್ಟ ವಿಜ್ಞಾನಿಗಳಿಗೆ ಆ ಮಾಹಿತಿಯನ್ನ ರವಾನಿಸೋದ್ರಿಂದ ಆ ಸಮಸ್ಯೆಗಳ ಪರಿಹಾರ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ವಿಶೇಷವಾಗಿ ಏನಂತಂದ್ರೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಇದು ಏನು ಹೊಸದಾಗಿ ಅಂತ ಹೇಳ್ಬೋದಾ ಸರ್, ಈ ವರ್ಷ ಅಥವಾ ಈ ಹಿಂದೆ ಕೂಡ ಮಾಡಿದ್ರ? ಹಿಂದೆ ಕೂಡ ಇತ್ತು ಸರ್, ವಿಕಸಿತ ಭಾರತ ಅಂತೇಳಿ 24ರಲ್ಲೂ ಪ್ರಾರಂಭ ಆಯ್ತು ಸರ್. ಅದು ಕೃಷಿ ವಿಕಸಿತ ಭಾರತ ಅಂತ ಪ್ರಾರಂಭ ಆಯ್ತು. ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂತ ಅಭಿಯಾನವನ್ನ ನಾವು ಕೈಗೊಂಡಿದ್ವಿ. ಈಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಟ್ಟಿರತಕ್ಕಂಥದ್ದು ಈಗ ನೀವು ಕಾಣಬಹುದು. ಸೊ ಇದರಲ್ಲಿ ಎಲ್ಲಾ ಇಲಾಖೆಗಳು, ಕೇಂದ್ರ ರಾಜ್ಯ ಸರ್ಕಾರಗಳು ಭಾಗವಹಿಸುತ್ತವೆ. ಸೊ ಹಾಗಾಗಿ ಇದು ಹಿಂದೆ ಕೃಷಿ ಅಭಿಯಾನ ಅಂತೇಳಿ ನಮ್ಮ ರಾಜ್ಯ ಸರ್ಕಾರದವರು ಬಹಳ ಇದು ಮಾಡಿದ್ರು, ಅದು ಕೂಡ ಯಶಸ್ವಿ ಆಯ್ತು ಬಹಳ. ಸೊ ಅದೇ ರೀತಿಯಾಗಲಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ತಂದಿರೋದ್ರಿಂದ ಈ ಪ್ರಮುಖವಾಗಿ ಯೋಜನೆಗಳ ಫಲ ಅಥವಾ ಅದರ ಒಂದು ಏನಿದೆ ಉದ್ದೇಶ ಮತ್ತು ಅದರ ಒಂದು ಲಾಭಗಳು ರೈತರಿಗೆ ತಲುಪಬೇಕು ಅನ್ನೋ ಒಂದು ಪ್ರಮುಖವಾದ ಉದ್ದೇಶ ಸರ್. ಹೆಚ್ಚು ಅಂದ್ರೆ ಇವ್ರ ಗುರಿ ಏನಿದೆ ಅಂದ್ರೆ 1 ಕೋಟಿಗೂ ಅಧಿಕ 1,20,00,000 ರೈತರನ್ನ ಈ ಅಭಿಯಾನದಲ್ಲಿ ತಲುಪಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶ. ಆ 1 ಕೋಟಿ ಜನ ಮತ್ತೊಂದು 10 ಕೋಟಿ ಜನಕ್ಕೆ ಈ ಜ್ಞಾನದ ಬೀಜವನ್ನ ಪ್ರಸಾರ ಮಾಡ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಹೆಚ್ಚು ಒಂದು ಅವೇರ್ನೆಸ್ ಅನ್ನ ಉಂಟು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಈಗ ಯಾವ ರೀತಿಯಿಂದ ತಾವು ಇದ್ರ ಬಗ್ಗೆ ತಯಾರಿ ಮಾಡ್ಕೊಂಡಿದೀರಿ? ಈಗ 15 ದಿವಸಗಳ ಏನು ಪ್ರಯಾಣ ಇದೆ, ಇದು ವಿಸ್ತರಣಾ ಪ್ರಯಾಣ ಅಂತ ಹೇಳ್ಬಹುದು, ಕೃಷಿ ಚಟುವಟಿಕೆಗಳ ವಿಸ್ತರಣಾ ಪ್ರಯಾಣ. ಇದರಲ್ಲಿ ಕೇವಲ ಕೃಷಿ ವಿಜ್ಞಾನ ಕೇಂದ್ರದಿಂದ ಮಾತ್ರವಾ, ಇಲ್ಲ ಎಲ್ಲಾ ಒಂದು ವಿಭಾಗದಿಂದ ಎಲ್ಲಾ ಈಗ ಸಮಗ್ರ ತಾವು ಹೇಳಿದ ಹಾಗೆ ಸಮಗ್ರ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡವ್ರನ್ನ ಮತ್ತೆ ಈ ಒಂದು ಏನ್ ಹೇಳ್ತೀವಿ ನಾವು ಪಾಠ ಮಾಡ್ತಕ್ಕಂಥವ್ರನ್ನ ಜೊತೆಗೆ ವಿಸ್ತರಣಾ ಚಟುವಟಿಕೆಗಳಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥವ್ರನ್ನ ತೊಡಗಿಸಿಕೊಂಡಿದ್ದಾರೆ, ಯಾವ ರೀತಿಯಿಂದ ಸರ್ ಇದು? ಇಲ್ಲ ಸರ್, ಅದು ತಮ್ಗೆ ಹೇಳಿದೆ ಇದು ಅಭಿಯಾನ ಅಂದ ತಕ್ಷಣನೇ ಇದು ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಮಗ್ರ ಇಲಾಖೆಗಳ ಒಂದು ಒಗ್ಗೂಡುವಿಕೆ. ಇದಕ್ಕೆ ಹೋಲಿಸ್ಟಿಕ್ ಅಪ್ರೋಚ್ ಅಂತ ಕರೀತೀವಿ ಎಲ್ಲರೂ, ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್ ಪ್ರತಿಯೊಂದು. ಯಾಕೆಂದ್ರೆ ಈಗ ಉದಾಹರಣೆಗೆ ಯೋಜನೆಗಳು ಬರ್ತವೆ, ಈ ಯೋಜನೆಗಳನ್ನು ನಮ್ಮ ವಿಶ್ವವಿದ್ಯಾಲಯ ಅನುಷ್ಠಾನಗೊಳಿಸಲ್ಲ, ಇದನ್ನು ಅನುಷ್ಠಾನಗೊಳಿಸ್ತಕ್ಕಂಥವ್ರು ಕೃಷಿ ಇಲಾಖೆ, ಮೀನುಗಾರಿಕೆ ಇಲಾಖೆ, ಹೈನುಗಾರಿಕೆ, ಈ ರೀತಿಯಾಗಿರ್ತಕ್ಕಂಥ ರೇಷ್ಮೆ ಇಲಾಖೆ, ಇವರೆಲ್ಲರೂ ಕೂಡ ಆ ಯೋಜನೆಗಳಲ್ಲಿಯೂ ಕೂಡ ಭಾಗಿಯಾಗಿ ರೈತರಿಗೆ ವಿವಿಧ ಸವಲತ್ತುಗಳನ್ನು ಒದಗಿಸ್ತಾ ಇರ್ತಾರೆ. ಆ ಯೋಜನೆಗಳು ಏನಿದ್ದಾವೆ, ಆ ಯೋಜನೆಗಳ ಫಲವನ್ನು ಪಡೆಯಬೇಕಾದ ರೈತರು ಏನು ಮಾಡಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ಅನುಸರಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಡಲಿಕ್ಕೆ ಆ ಇಲಾಖೆಯವರು ಬರ್ತಾರೆ. ಆಮೇಲೆ ಜೊತೆಯಲ್ಲಿ ನಾವು ಏನು ತಯಾರಿ ಮಾಡಿದ್ದೀವಿ ಅಂದರೆ ಸರ್, 29ವರೆಗೂ ನಾವು ಈಗಾಗಲೇ ಒಂದು ಪ್ರವಾಸದ ಆ ಒಂದು ಅಭಿಯಾನದ ವೇಳಾಪಟ್ಟಿಯನ್ನು ತಯಾರು ಮಾಡಿದ್ದೇವೆ. ಆ ವೇಳಾಪಟ್ಟಿಯಲ್ಲಿ ಕೃಷಿ ವಿಜ್ಞಾನಿಗಳ ತಂಡವನ್ನು, ವಿಜ್ಞಾನದಿಂದ 2 ತಂಡ, ಆ ವಿಜ್ಞಾನಗಳ ಕೃಷಿ ವಿಜ್ಞಾನದ ವಿಜ್ಞಾನಿಗಳ ತಂಡಕ್ಕೆ ಕೇಂದ್ರ ಅಥವಾ ICR ಏನು ಸಂಶೋಧನಾ ಕೇಂದ್ರಗಳಿದ್ದಾವೆ ಅಲ್ಲಿಂದ 2 ಪರಿಣಿತರನ್ನ ಅಲ್ಲಿಂದಲೇ ದೆಹಲಿಯ ಮಟ್ಟದಿಂದಲೇ ಅವರು ನಿಯೋಜನೆ ಮಾಡಿದ್ದಾರೆ. ಆ ನಮ್ಮ ತಂಡದ ಜೊತೆಯಲ್ಲಿ ಅವರು ಸೇರ್ತಾರೆ. ತದನಂತರ ನಮ್ಮ ವಿಶ್ವವಿದ್ಯಾಲಯ ಬೋಧಕ ವರ್ಗದವ್ರನ್ನ ಪ್ರತಿ ದಿವಸ ಒಂದೊಂದು ತಂಡಕ್ಕೆ ಸರದಿಯ ರೂಪದಲ್ಲಿ 3 ವಿಜ್ಞಾನಿಗಳನ್ನ ಹಾಕಿದ್ದಾವೆ. ಜೊತೆಯಲ್ಲಿ ನಮ್ಮ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಕೂಡ ಅವರು ಇವತ್ತು ELP ಅಂತೀವಿ, ಏನಂದ್ರೆ ಎಂಟರ್ಪ್ರಿನರ್ಶಿಪ್ ಲರ್ನಿಂಗ್ ಪ್ರೋಗ್ರಾಮ್ ಅಂತಿದೆ. ಅವರು ಅನೇಕ ತಯಾರಿಕೆಗಳಲ್ಲಿ ವ್ಯಾಲ್ಯೂ ಅಡಿಷನ್, ಉದ್ಯಮಶೀಲತೆ, ಆಮೇಲೆ ವ್ಯಾಲ್ಯೂ ಅಡಿಷನ್ ಮಾಡ್ತಕ್ಕಂಥದ್ದು, ಜ್ಯೂಸ್ ತಯಾರು ಮಾಡ್ತಕ್ಕಂಥದ್ದು, ಅನೇಕ ರೀತಿಯಾಗಿರ್ತಕ್ಕಂಥ ಸಸಿಗಳನ್ನು ಉತ್ಪಾದನೆ ಮಾಡೋದು, ಗೊಬ್ಬರ ಮಾಡ್ತಕ್ಕಂಥದ್ದು, ಮತ್ತು ಜೈವಿಕ ಪೀಡೆನಾಶಕಗಳನ್ನು ಉತ್ಪತ್ತಿ ಮಾಡೋದು, ಇವೆಲ್ಲವೂ ಕೂಡ ಅವ್ರು ಮಾಡಿದ್ದಾರೆ. ಅವರು ಕೂಡ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಇದ್ರ ಜೊತೆಯಲ್ಲಿ ಗ್ರಾಮ ಮಟ್ಟದಲ್ಲಿ ಆಯಾ ಗ್ರಾಮದ ಮುಖ್ಯರನ್ನ, ಆ ಗ್ರಾಮದ ನಾಯಕರುಗಳನ್ನ, ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನು ಕೂಡ ಒಳಗೊಂಡು ರೈತರಿಗೆ ಈಗಾಗಲೇ ನಾವು ಆ ಮಾಹಿತಿಯನ್ನು ಒದಗಿಸಿದೆ. ಇದ್ರ ಜೊತೆಯಲ್ಲಿ ಮತ್ತೇನಂತಂದ್ರೆ ನಮ್ಮ ವಿಜ್ಞಾನಿಗಳು ವಿವಿಧ ರೀತಿಯಾಗಿರ್ತಕ್ಕಂಥ ಪಾಂಪ್ಲೆಟ್ ಅಂತ ಏನ್ ಹೇಳ್ತೀವಿ ನಾವು, ಅವುಗಳನ್ನ ಕೈಬರಗಳನ್ನ ಇವೆಲ್ಲವನ್ನು ಕೂಡ ಏನ್ ಮಾಡಿದ್ದಾರೆ, ಅವುಗಳ ಒಂದೊಂದು ಪ್ರತಿಗಳನ್ನು ಮಾಡಿಕೊಂಡು ರೈತರಿಗೆ ಹಂಚ್ತೇವೆ. ಮತ್ತೆ ಸಾಯಿಲ್ ಹೆಲ್ತ್ ಕಾರ್ಡ್ ಇದೆ, ಕೆಲವುದರಲ್ಲಿ ಅದನ್ನು ಕೂಡ ನಾವು ನಮ್ಮಲ್ಲಿ ಯಾರ್ಯಾರು ಮಣ್ಣಿನ ಒಂದು ಮಾದರಿಗಳನ್ನು ಪರೀಕ್ಷೆ ಮಾಡಿದರೆ ಅವುಗಳ ಒಂದು ಫಲಿತಾಂಶಗಳನ್ನು ಕೂಡ ರೈತರಿಗೆ ಒದಗಿಸ್ತೇವೆ. ಅಲ್ಲಿ ಮಣ್ಣಿನ ಮಾದರಿಯನ್ನು ತಗೊಳ್ತಕ್ಕಂಥ ಪ್ರತ್ಯಕ್ಷವಾಗಿ ತೋರಿಸ್ತೇವೆ. ಮತ್ತು ವಿವಿಧ ಸಸಿ ನಮ್ಮಲ್ಲಿ ಏನೇನು ಅನುಕೂಲಗಳಿದ್ದಾವೆ, ಯಾವ್ಯಾವ ಬೀಜ ಸಸಿಗಳು ಅಥವಾ ವಿವಿಧ ಜೈವಿಕ ಪೀಡೆನಾಶಕಗಳು ಇವೆಲ್ಲವೂ ಸಿಗ್ತವೆ. ಇವುಗಳ ಬಗ್ಗೆಯೂ ಕೂಡ ಅವರಿಗೆ ಅಲ್ಲಿಗೆ ಮನವರಿಕೆ ಮಾಡ್ಕೊಳ್ತೇವೆ. ಅವುಗಳನ್ನ ಸಾಧ್ಯವಾದಷ್ಟು ಅಲ್ಲಿಯೂ ಕೂಡ ಮಾರಾಟ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ. ಧನ್ಯವಾದ ಸರ್. ಇದುವರೆಗೆ ತಾವು ಕೃಷಿ ವಿಸ್ತರಣ ನಿರ್ದೇಶನಾಲಯದ ಒಂದು ಚಟುವಟಿಕೆಗಳ ಜೊತೆಗೆ ಈಗೇನು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಮತ್ತು ರೈತ ಕಲ್ಯಾಣ ಇಲಾಖೆಯವರು ವಿವಿಧ ಒಂದು ಇಲಾಖೆಗಳ ಸಹಯೋಗದೊಂದಿಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 2025 ಇದೇ ತಿಂಗಳ ಒಂದು 29 ತಾರೀಕಿನಿಂದ ಜೂನ್ 12 ತಾರೀಕುವರೆಗೆ ಹಮ್ಮಿಕೊಳ್ಳೋದ್ರ ಕುರಿತು, ಮತ್ತೆ ನೀವು ವಿಶ್ವವಿದ್ಯಾಲಯದಿಂದ ಯಾವ ರೀತಿಯಿಂದ ಒಂದು ತಯಾರಿ ಮಾಡಿಕೊಂಡಿದ್ದೀರಿ, ಏನೇ ಒಂದು ಚಟುವಟಿಕೆ ಇದರಲ್ಲಿ ಹೇಗೆ ಮುಂದುವರಿತೀರಿ ಅಂತ ಹೇಳಿಬಿಟ್ಟು ಸಂಪೂರ್ಣ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ರೈತ ಬಾಂಧವರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. 9488-354-237. ಧನ್ಯವಾದ ಸರ್. ತಾವು ಇದುವರೆಗೆ ಭದ್ರಾವತಿ ಆಕಾಶವಾಣಿ ಮೂಲಕ ಮಾಹಿತಿ ನೀಡೋದಕ್ಕೆ ಮತ್ತೊಮ್ಮೆ ತಮಗೆ ನಮಸ್ಕಾರ ಸರ್. ಎಲ್ಲರಿಗೂ ಕೂಡ ಧನ್ಯವಾದಗಳು. ತಮ್ಮೆಲ್ಲರಿಗೂ ಕೂಡ ಮತ್ತು ಆಕಾಶವಾಣಿ ಭದ್ರಾವತಿಯವರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಯಾವುದೇ ಸಲಹೆಗಳು ಸೂಚನೆಗಳು ಇದ್ದಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ತಾವೆಲ್ಲರೂ ಕೂಡ ಯಾವುದೇ ಸಂದರ್ಭದಲ್ಲಿ ಭೇಟಿಯಾಗಲಿಕ್ಕೆ ಅಥವಾ ಮೊಬೈಲ್ ಸಂಖ್ಯೆ ಮೂಲಕ ವಿಚಾರಗಳ ವಿನಿಮಯ ಮಾಡಲಿಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ಕೃಷಿ ವಿಸ್ತರಣಾ ನಿರ್ದೇಶನಾಲಯದ ಚಟುವಟಿಕೆಗಳು ಮತ್ತು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 2025 ಅಂಗವಾಗಿ ಈ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ನವಿಲೆ ಶಿವಮೊಗ್ಗದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಜಿಕೆ ಗಿರಿಜೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಕೃಷಿ ಬೆಳೆಗಳಲ್ಲಿ ಸಸ್ಯ ಸೂಕ್ಷ್ಮ ಜಂತುಗಳ ಹಾವಳಿ ಮತ್ತು ನಿರ್ವಹಣೆ ಈ ಕುರಿತು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗದಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಹಿರಿಯ ಸಹ ಸಂಶೋಧಕಿಯಾಗಿರುವ ಡಾಕ್ಟರ್ ಮಾಯಾ ಪಾಟೀಲ್ ಅವರಿಂದ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಾಯಾ ಪಾಟೀಲ್. ನಾನು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ಮಹಾವಿದ್ಯಾಲಯದ ಸಸ್ಯ ರೋಗ ವಿಭಾಗ ಶಾಸ್ತ್ರದಲ್ಲಿ ಹಿರಿಯ ಸಂಶೋಧಕಿಯಾಗಿ ಕೆಲಸ ಮಾಡುತ್ತೇನೆ. ಇವತ್ತು ನಾನು ಸಸ್ಯ ಜಂತುಹುಳುಗಳ ಬಗ್ಗೆ ಪರಿಚಯ ನೀಡಲು ಬಯಸುತ್ತೇನೆ. ಸಸ್ಯ ಜಂತುಹುಳುಗಳು ಅಂದರೆ ಅವುಗಳನ್ನು ದಾರದ ಹುಳು, ದುಂಡುಹುಳು ಅಥವಾ ಈಲ್ ವರ್ಮ್ ಅಂತ ಕೂಡ ಕರೆಯಲಾಗುತ್ತದೆ. ಅವು ಮಣ್ಣಿನಲ್ಲಿ ವಾಸಿಸುತ್ತವೆ ಮತ್ತು ಈ ಹುಳುಗಳು ಸೂಕ್ಷ್ಮ ದರ್ಶಕಗಳಾಗಿವೆ. ಇವುಗಳು ಈ ಭೂಮಿಯ ಮೇಲೆ ಯಾವುದೇ ಕಲ್ಪಿಸಬಹುದಾದ ಆವಾಸ ಸ್ಥಾನದಲ್ಲಿ ವಾಸಿಸುತ್ತವೆ. ಸರಗಳು, ನದಿಗಳು, ಸರೋವರಗಳು ಮತ್ತು ಮಣ್ಣುಗಳು ಅಥವಾ ಬಂಜರ್ ಭೂಮಿಯಲ್ಲಿ ಕೂಡ ನಾವು ಇವುಗಳನ್ನು ಕಾಣಬಹುದಾಗಿದೆ. ಮೂಲಭೂತವಾಗಿ ಜಂತುಹುಳುಗಳು ಜಲವಾಸಿಗಳಾಗಿರುತ್ತವೆ, ಆದರೆ ಇವುಗಳನ್ನು ನಾವು ಮಣ್ಣಿನಲ್ಲಿಯೂ ಸಹ, ಮಣ್ಣಿನ ನೀರಿನಲ್ಲಿಯೂ ಸಹ ಕಾಣಬಹುದಾಗಿದೆ. ಇಡೀ ಮಣ್ಣಿನಲ್ಲಿ ನೂರಾರು ಸಂಖ್ಯೆಯ ಜಂತುಹುಳುಗಳನ್ನು ನೋಡಬಹುದಾಗಿದೆ. ಈ ಮಣ್ಣಿನ ಜಂತುಹುಳುಗಳ ವೈವಿಧ್ಯತೆ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಮಣ್ಣಿನ ಜಂತುಹುಳುಗಳನ್ನು ವಿಶಾಲವಾಗಿ ಎರಡು ಗುಂಪುಗಳಾಗಿ ವರ್ಗೀಕರಿಸಬಹುದು. ಒಂದು ಮುಕ್ತ ಜೀವನ ಅಂದರೆ ಪರಭಕ್ಷಕ ಸೇರಿದಂತೆ, ಮತ್ತು ಇನ್ನೊಂದು ಸಸ್ಯ ಪರಾವಲಂಬಿ ಜಂತುಹುಳು ಅಂತ ವರ್ಗೀಕರಿಸಬಹುದು. ಜೀವಂತ ಜಂತುಹುಳುಗಳು ಎಲ್ಲಾ ವಿಧದ ಮಣ್ಣಿನಲ್ಲಿ ವಾಸವಾಗಿರುತ್ತವೆ, ಆದರೆ ಸಾವಯವ ಮಣ್ಣಿನಲ್ಲಿ ಹೆಚ್ಚು ಹೇರಳವಾಗಿ ನಾವು ಈ ಮುಕ್ತ ಜೀವಂತ ಜಂತುಹುಳುಗಳನ್ನು ಕಾಣಬಹುದು. ಅದೇ ಸಸ್ಯ ಪರಾವಲಂಬಿ ಸಸ್ಯ ವರ್ಗವನ್ನು ಹೊಂದಿರುವಂತಹ ಜಂತುಹುಳುಗಳು ಮಣ್ಣಿನಲ್ಲಿ ಮೇಲುಗೈಯನ್ನು ಸಾಧಿಸುತ್ತವೆ. ಸಸ್ಯ ಪರಾವಲಂಬಿ ಜಂತುಹುಳುಗಳು ಹುಳುಗಳ ರೂಪಿಯಾಗಿರುತ್ತವೆ, ಯಾವುದೇ ಉಪಾಂಗಗಳಿಲ್ಲದೆ ದಾರದಂತಿರುತ್ತದೆ. ಇವುಗಳ ಬಹುಪಾಲು ಉದ್ದವು 0.5-2 mm ನಡುವೆ ಇರುತ್ತದೆ. ಇವುಗಳ ಮೂತಿಯಲ್ಲಿ ಟೊಳ್ಳಾದ ಸೂಜಿಯಂತಹ ದೀರ್ಘಕಾಲದ ರಚನೆ ಹೊಂದಿರುವುದರಿಂದ ಸಸ್ಯದ ಅಂಗಾಂಶವನ್ನು ಚುಚ್ಚಲು ಮತ್ತು ಅವುಗಳ ಅನ್ನನಾಳದಿಂದ ಪಂಪ್ ಕ್ರಿಯೆಯಿಂದ ಸಸ್ಯ ಜೀವಕೋಶದ ಸೈಟೋಪ್ಲಾಸಂ ಅನ್ನು ಸೇವಿಸಲು ಬಳಸುತ್ತವೆ. ಸೂಜಿಯಂತಹ ರಚನೆಗೆ ನಾವು ಸ್ಟೈಲೇಟ್ ಅಂತ ಕೂಡ ಕರಿತೀವಿ. ಜಂತುಹುಳುಗಳು ಸಸ್ಯ ಜೀವಕೋಶದ ಸೈಟೋಪ್ಲಾಸಂನಲ್ಲಿ ಮಾತ್ರ ಬದುಕಬಲ್ಲವು ಮತ್ತು ಬೇರೆಲ್ಲೂ ಅಲ್ಲ. ಅದುದರಿಂದ ಅವುಗಳನ್ನು ಕಡ್ಡಾಯವಾಗಿ ಪರಾವಲಂಬಿಗಳ ಅಂತ ಕರಿಬಹುದು. ಋತುಗಳು ಸಮಶೀತೋಷ್ಣದಿಂದ ಉಷ್ಣವಲಯದವರೆಗೆ ಎಲ್ಲಾ ರೀತಿಯ ಹವಾಮಾನದ ಪರಿಸ್ಥಿತಿಗಳಲ್ಲಿ ಕೂಡ ವಾಸಿಸುತ್ತವೆ. 5-4 ಜಾತಿಯ ಸಸ್ಯ ಜಂತು ಹುಳುಗಳು ಮಿಶ್ರಣ ಯಾವುದೇ ಸಸ್ಯದೊಂದಿಗೆ ಸಂಬಂಧ ಕೂಡ ಹೊಂದಿರಬಹುದು. ಅವುಗಳಲ್ಲಿ ಕೆಲವು ಬಾಹ್ಯ ಪರಾವಲಂಬಿ ಜೀವಿಗಳು, ಅಂದರೆ ಅವುಗಳು ಸಸ್ಯದ ಅಂಗಾಂಶವನ್ನು ಪ್ರವೇಶಿಸುವುದಿಲ್ಲ, ಬದಲಿಗೆ ಮಣ್ಣಿನಲ್ಲಿಯೇ ಉಳಿಯುತ್ತವೆ ಮತ್ತು ಹೊರಗಿನಿಂದ ಬೇರುಗಳು ಮತ್ತು ಇತರರ ಭೂಗತ ಸಸ್ಯ ಭಾಗಗಳನ್ನು ತಿನ್ನುತ್ತವೆ. ಇತರರ ಸಸ್ಯ ಜಂತು ಹುಳುಗಳು ಸಸ್ಯದ ಬೇರುಗಳನ್ನು ಭಾಗಶಃ ಅಂದರೆ ಸಂಪೂರ್ಣವಾಗಿ ಒಳಪರಾವಲಂಬಿ ಜೀವಿ ಅಂತ ಕರಿಬಹುದು. ಇವು ಸಂಪೂರ್ಣವಾಗಿ ಸಸ್ಯದ ಬೇರುಗಳನ್ನು ಪ್ರವೇಶಿಸುತ್ತವೆ. ಕೆಲವು ಜಂತು ಹುಳುಗಳು ಸಸ್ಯದ ಅಂಗಾಂಶಗಳಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿರುತ್ತವೆ. ಇವುಗಳಿಗೆ ವಲಸೆ ಒಳಪರಾವಲಂಬಿ ಜೀವಿಗಳು ಅಂತ ಕರಿಬಹುದಾಗಿದೆ. ಇತರರ ಜಂತು ಹುಳುಗಳು ಒಳ ಪ್ರವೇಶಿಸಿದ ನಂತರ ಬೇರುಗಳಲ್ಲಿ ಸ್ಥಿರವಾಗಿರುತ್ತವೆ ಮತ್ತು ಚಲಿಸುವುದಿಲ್ಲ. ಇವುಗಳಿಗೆ ಜಡ ಒಳಪರಾವಲಂಬಿ ಅಂತ ಕರಿಬಹುದು. ಜಡ ಒಳಪರಾವಲಂಬಿ ಜೀವಿ ಅತ್ಯಂತ ಹಾನಿಕರವೆಂದು ಪರಿಗಣಿಸಲಾಗಿದೆ, ಏಕೆಂದರೆ ಅವು ಸಸ್ಯದ ಅಂಗಾಂಶಗಳನ್ನು ವಾಹಕ ನಾಳಗಳನ್ನು ಮಾರ್ಪಡಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿರುತ್ತವೆ ಮತ್ತು ತಮ್ಮದೇ ಆದ ಆಹಾರಕ್ಕಾಗಿ ನೀರು ಮತ್ತು ಪೋಷಕಾಂಶಗಳ ಹರಿವನ್ನು ನಿರ್ದೇಶಿಸುತ್ತವೆ. ಆದ್ದರಿಂದ ಸಸ್ಯ ವ್ಯವಸ್ಥೆಗೆ ಪೌಷ್ಟಿಕಾಂಶದ ಹರಿವನ್ನು ಭಾಗಶಃ ತಡೆಯುತ್ತದೆ. ಜಡ ಒಳ ಪರಾವಲಂಬಿ ಜೀವಿಗಳು ಸಾಮಾನ್ಯವಾಗಿ ಸಸ್ಯದ ಬೇರುಗಳಿಗೆ ಸೋಂಕು ತಗುಲಿದ ನಂತರ ವಿವಿಧ ಆಕಾರಗಳನ್ನು ಪಡೆದುಕೊಳ್ಳುತ್ತವೆ. ನೆಲದ ಮೇಲಿನ ಸಸ್ಯದ ಭಾಗಗಳು ಅಂದರೆ ಕಾಂಡ, ಎಲೆಗಳು, ಹೂಗೊಂಚಲು, ಬೀಜಗಳು ಸೋಂಕಿಸುವಲ್ಲಿ ಪರಿಣಿತಿ ಹೊಂದಿರುವ ಈ ಸಸ್ಯ ಜಂತು ಹುಳುಗಳು ಇನ್ನೊಂದು ವರ್ಗವಿದೆ. ಅಂತಹ ಜಂತು ಹುಳುಗಳು ಬಹಳ ಕಡಿಮೆ. ಹೆಚ್ಚಿನ ಆರ್ದ್ರ ಪರಿಸ್ಥಿತಿಯಲ್ಲಿ ಜಯಿಸಲು ವಿಶೇಷ ಬದುಕುಳಿಯುವ ಕಾರ್ಯವಿಧಾನಗಳನ್ನು ಹೊಂದಿರುವ ಅವುಗಳು ತಾತ್ಕಾಲಿಕವಾಗಿ ನಿಷ್ಕ್ರಿಯವಾಗುತ್ತದೆ, ನಿಶ್ಚಲವಾಗಿರುತ್ತದೆ, ಅಂದ್ರೆ ತೇವಾಂಶ ಮತ್ತೆ ನಾವು ಲಭ್ಯವಾದಾಗ ಅವು ಪುನರ್ಜೀವಗೊಳ್ಳುತ್ತವೆ. ಜಂತು ಹುಳುವಿನ ಜೀವನ ಚಕ್ರ ತಿಳಿಬೇಕಂದ್ರೆ ಅವು ಜಂತು ಹುಳುವಿನ ಮೊಟ್ಟೆ ಮರಿ ಹುಳು ಹಾಗೂ ಪ್ರೌಢ ಅವಸ್ಥೆ ಮಣ್ಣಿನಲ್ಲಿದ್ದು ಬೇರುಗಳನ್ನು ಆಕ್ರಮಿಸಿ ಬೇರನ್ನು ನಾಶಪಡಿಸುತ್ತವೆ. ಇದು ಬೆಳೆಯ ಬೇರನ್ನು ಆಕ್ರಮಿಸಿ ಅದನ್ನು ನಾಶಪಡಿಸುತ್ತದೆ. ಇದರೊಂದಿಗೆ ಇತರರ ಮಾರಕ ರೋಗ ಉಂಟು ಮಾಡುವ ಶಿಲೀಂಧ್ರ ಅಥವಾ ದುಂಡಾನುನೊಂದಿಗೆ ಜೊತೆ ಸೇರಿ ಸಂಕೀರ್ಣ ಸೊರಗು ರೋಗ ಉಂಟು ಮಾಡುವ ಹೆಚ್ಚಿನ ಬೆಳೆ ನಷ್ಟ ಮಾಡುತ್ತವೆ. ಸಸ್ಯ ಜಂತು ಹುಳುಗಳು ಮತ್ತು ಸಂಬಂಧಿತ ರೋಗ ಲಕ್ಷಣಗಳನ್ನು ತಿಳಿಯಬೇಕೆಂದರೆ ಮೂಲಭೂತವಾಗಿ ಸಸ್ಯ ಜಂತು ಹುಳುಗಳು ಮಣ್ಣಿನಲ್ಲಿ ವಾಸಿಸುತ್ತವೆ ಮತ್ತು ಸಸ್ಯದ ಬೇರುಗಳನ್ನು ಮತ್ತು ಇತರರ ಭೂಗತ ಸಸ್ಯ ಭಾಗಗಳನ್ನು ತಿನ್ನುತ್ತವೆ. ಬಾಹ್ಯ ಪರಾವಲಂಬಿ ಜೀವಿಗಳು ಅಥವಾ ಒಳಪರಾವಲಂಬಿ ಜೀವಿಗಳು ಬೇರು ವಲಯದ ಮಣ್ಣನ್ನು ನೂರಾರು ಸಸ್ಯ ಜಂತುಗಳು ಸೂಕ್ಷ್ಮವಾದ ಬೇರುಗಳ ಮೇಲೆ ದಾಳಿ ಮಾಡುತ್ತವೆ ಮತ್ತು ಸಸ್ಯ ಜೀವಕೋಶದ ಸೈಟೋಪ್ಲಾಸಂ ಅನ್ನು ಹಿಂತೆಗೆದುಕೊಳ್ಳುತ್ತವೆ ಮತ್ತು ಪ್ರತಿಯಾಗಿ ಸಸ್ಯ ಕೋಶಗಳ ಮರಣವನ್ನು ಉಂಟು ಮಾಡುತ್ತವೆ. ಹೀಗಾಗಿ ಪೋಷಕ ಬೇರುಗಳು ಸಸ್ಯ ಜಂತು ಹುಳುಗಳಿಂದ ನಾಶವಾಗುತ್ತವೆ, ಆದರೆ ಮುಖ್ಯ ಬೇರಿಗೆ ಹಾನಿಯಾಗುವುದಿಲ್ಲ. ನಂತರ ಪ್ರಕ್ರಿಯೆ ಆಗಿದ್ದರಿಂದ ಇದು ಬೇರುಗಳ ಬೆಳವಣಿಗೆ ಮತ್ತು ಬೇರು ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದು ಉತ್ತಮವಾದ ಕುಡಿ ಬೇರುಗಳಿಲ್ಲದೆ ಕಡಿಮೆ ಗಾತ್ರದ ಬೇರಿನ ಬೆಳವಣಿಗೆಗೆ ಕಾರಣವಾಗುತ್ತದೆ. ಪರಿಣಾಮ ಮಣ್ಣಿನಿಂದ ಬೇರುಗಳಿಂದ ನೀರು ಮತ್ತು ಪೌಷ್ಟಿಕಾಂಶಗಳು ಹೀರಿಕೊಳ್ಳುವಿಕೆ ಮತ್ತು ಚಿಗುರುಗಳಿಗೆ ಅವುಗಳ ಸ್ಥಳಾಂತರವು ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಕಡ್ಡಾಯ ಪರಾವಲಂಬಿಗಳಾಗಿರುವುದರಿಂದ ಸಸ್ಯ ಜಂತು ಹುಳುಗಳು ತಮ್ಮ ಸ್ವಂತ ಬದುಕುಳಿಯುವಿಕೆ ಖಚಿತಪಡಿಸಿಕೊಳ್ಳಲು ತಮ್ಮ ಅತಿಥೇಯ ಸಸ್ಯವನ್ನು ಕೊಲ್ಲುತ್ತವೆ. ಸಸ್ಯಗಳನ್ನು ದುರ್ಲಭ ಮಾಡುತ್ತವೆ, ಬೆಳೆಯನ್ನು ಕುಂಠಿತ ಮಾಡುತ್ತದೆ ಮತ್ತು ಪೋಷಕಾಂಶಗಳ ಕಳಪೆ ಪೂರೈಕೆಯಿಂದಾಗಿ ಮುಸುಕಾದ ನೋಟವನ್ನು ನೀಡುತ್ತವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸಸ್ಯ ಬೆಳವಣಿಗೆ ಎಲ್ಲಾ ಹಂತದಲ್ಲೂ ಜಂತು ಹುಳುವಿನ ಬಾಧೆ ಕಾಣಬಹುದು. ಹಾನಿಯ ಲಕ್ಷಣಗಳು ಅಪೌಷ್ಟಿಕ ಸಸ್ಯಗಳಿಗೆ ಹೆಚ್ಚು ಹೋಲುತ್ತದೆ ಮತ್ತು ಹೆಚ್ಚಿನ ಸಂದರ್ಭಗಳಿಗೆ ರೋಗ ನಿರ್ಣಯ ಮಾಡಲಾಗುವುದಿಲ್ಲ. ನಮ್ಮ ರಾಜ್ಯದಲ್ಲಿ ಪ್ರಮುಖ ಜಂತು ಹುಳುಗಳ ಸಮಸ್ಯೆ ಯಾವುದೆಂದರೆ, ಮೊದಲನೇದಾಗಿ ಭತ್ತದಲ್ಲಿ ಬರುವ ಬೇರುಗಂಟು ಜಂತು ರೋಗ, ಮರಡೋಗೈನ್ ಗ್ರಾಮಿನಿಕೋಲಾ ಅಂತ ಕರಿತೀವಿ. ಇದರ ಲಕ್ಷಣಗಳು ನೋಡಿದಾಗ ಮೊಳಕೆಯಲ್ಲಿ ಹಳದಿಯಾಗುವುದು, ಸಸಿ ಮಾಡಿಗಳಲ್ಲಿ ತೆಪೆಗಳು ಮೊಳಕೆ ಸಾಯುವುದು, ಮೊಳಕೆಗಳ ಬೆಳವಣಿಗೆ ಕಡಿಮೆಯಾಗುವುದು, ನಾಟಿ ಮಾಡಲಾಗದ ಸಸಿಗಳ ಬೇರುಗಂಟುಗಳು ಕಾಣಿಸಿಕೊಳ್ಳುವುದು ರೋಗದ ಪ್ರಮುಖ ಲಕ್ಷಣಗಳಾಗಿದ್ದಾವೆ. ನಾಟಿ ಮಾಡಿದ ಜಾಗದಲ್ಲಿ ಇತರರ ಆರೋಗ್ಯಕರ ಪ್ರದೇಶಗಳಿಗೆ ಹೋಲಿಸಿದರೆ ಸೋಂಕಿತ ಪ್ರದೇಶಗಳು ಹಳದಿಯಾಗಿ ಕಾಣುತ್ತದೆ ಮತ್ತು ಸ್ವಲ್ಪ ಸಮಯದ ನಂತರ ಸಸ್ಯವನಗಳು ಪ್ರಾರಂಭಿಸುತ್ತವೆ. ಜಂತು ಹುಳುಗಳ ಬಾಧೆಯನ್ನು ನಾವು ಟೊಮ್ಯಾಟೊ ಬೆಳೆಯಲ್ಲೂ ಕೂಡ ಕಾಣಬಹುದು. ಇದಕ್ಕೆ ನಾವು ಟೊಮ್ಯಾಟೊ ಬೆಳೆಯಲ್ಲಿ ಬೇರುಗಂಟು ಜಂತು ಹುಳುಗಳ ರೋಗ ಅಂತ ಕರಿಬಹುದು. ಮೆರಡೋಗೈನ್ ಇಂಕೋಗ್ನೆಟಾ ಮತ್ತೆ ಮೆರಡೋಗೈನ್ ಜವಾನಿಕಾ. ಈಗ ಜಂತು ಹುಳುಗಳು ಸೋಂಕಿತ ಸಸಿಗಳು ಕಡಿಮೆಯಾಗಿ ಬೆಳವಣಿಗೆ ಹೊಂದಿದ್ದು ಹಳದಿಯಾಗುವುದು, ಸೊರಗುವುದು ಮತ್ತು ಮಧ್ಯಮದಿಂದ ಹೆಚ್ಚಿನ ಸಂಖ್ಯೆಯ ಬೇರು ಗಂಟುಗಳನ್ನು ದಾಖಲಿಸುವುದು ಕಂಡುಬಂದಿದೆ. ಅಂತೆಯೇ ಸೋಂಕಿತ ಜಮೀನಿನಲ್ಲಿ ನಾಟಿ ಮಾಡಿದ ಸಸಿಗಳು ಕಡಿಮೆ ಬೆಳವಣಿಗೆಯನ್ನು ತೋರಿಸುತ್ತವೆ. ಸೋಂಕಿತ ಸಸಿಗಳು ಕಡಿಮೆ ಇಳುವರಿ ನೀಡುತ್ತವೆ, ಪೋಷಕಾಂಶಗಳ ಕೊರತೆಯಿಂದ ಹಳದಿ ಬಣ್ಣವನ್ನು ಪ್ರದರ್ಶಿಸುತ್ತವೆ ಮತ್ತು ಬೇರು ಸಹಿತ ಕಿತ್ತಾಗ ಬೇರುಗಳಲ್ಲಿ ಗಂಟುಗಳಿರುವುದು ಕಾಣಬಹುದು. ಸೋಂಕಿತ ಸಸಿಗಳು ಬೇಗನೆ ಸೊರಗುತ್ತವೆ ಮತ್ತು ಇತರರೆ ವೈರಸ್ ರೋಗಗಳಿಗೆ ತುತ್ತಾಗುತ್ತವೆ. ಅದೇ ಬೆಳೆಯಲ್ಲೂ ಕೂಡ ನಾವು ಬೇರುಗಂಟು ಜಂತು ಹುಳನ್ನು ಕಾಣಬಹುದು. ಸೋಂಕಿತ ಸಸಿಗಳು ಕುಂಠಿತ ಬೆಳವಣಿಗೆಯನ್ನು ಹೊಂದಿರುತ್ತದೆ ಮತ್ತೆ ಹಳದಿಯಾಗಿ ಕಡಿಮೆ ಇಳುವರಿ ಕೂಡ ಕಂಡುಬರುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬೇರುಗಂಟುಗಳು ಮತ್ತು ಬಹು ಸಂಖ್ಯೆಯಲ್ಲಿ ಬೇರುಗಂಟುಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ. ಅಂತಿಮವಾಗಿ ಸಸಿಗಳು ಸೊರಗುತ್ತವೆ ಮತ್ತು ಸಾಯುತ್ತವೆ. ಮಳೆಯಲ್ಲಿ ಕೂಡ ನಾವು ಬರೋಯಿಂಗ್ ಜಂತು ಹುಳ ಅಂತ ಕರಿಬಹುದು. ಅದರ ಸೈಂಟಿಫಿಕ್ ನೇಮ್ ಬಂದು ರಾಡೋಫೋಲಸ್ ಸಿಮಿಲಿಸ್. ಜಂತು ಹುಳು ಪೀಡಿತ ಬಾಳೆಗಿಡವು ವಿಶಿಷ್ಟವಾದ ಪೋಷಕಾಂಶಗಳ ಕೊರತೆಯ ಲಕ್ಷಣಗಳಾದ ಹಳದಿಯಾಗುವುದು ಮತ್ತು ಪೂರ್ಣ ಫಲಕೆಯಲ್ಲಿ ಅಂಚು ಮಾತ್ರ ಊತಕ ಕೊಳೆತ ಪ್ರದರ್ಶಿಸುತ್ತದೆ. ಕಂದು ಸಹ ಸೋಂಕಿಗೆ ಒಳಗಾಗುತ್ತವೆ. ಇದು ಕೆಂಪು ಮಿಶ್ರಿತ ಕಂದು ಕಪ್ಪು ಬಣ್ಣದ ಕಾಣಿಸಿಕೊಳ್ಳುತ್ತವೆ. ಜಂತು ಹುಳುಗಳು ಬೇರುಗಳ ಮೇಲೆ ಸುರಂಗ ಮತ್ತು ಉಂಗುರ ಆಕಾರದಲ್ಲಿ ತೊಗಟೆಯನ್ನು ಸುಲಿಯುವ ಲಕ್ಷಣಗಳನ್ನು ಉಂಟು ಮಾಡುವುದರಿಂದ ಇವು ಗಾಢವಾಗಿ ಕಾಣಿಸುತ್ತವೆ, ಕೊಳೆಯುವ ಪ್ರವೃತ್ತಿ ಹೊಂದಿರುತ್ತವೆ, ದ್ವಿತೀಯ ಮತ್ತು ತೃತೀಯ ಬೇರು ರಹಿತವಾಗಿ ಕಂಡು ಬರುತ್ತವೆ. ಮಣ್ಣು ಹಿಡಿದಿಟ್ಟುಕೊಳ್ಳಲು ಬೇರುಗಳು ನಷ್ಟದಿಂದಾಗಿ ರೋಗ ಉಲ್ಬಣಗೊಂಡಾಗ ಬಲವಾದ ಗಾಳಿ ಪ್ರವಾಹ ಇದ್ದಲ್ಲಿ ಸಸ್ಯವು ಉರುಳುತ್ತವೆ. ಬೇರುಗಂಟು ಸೋಂಕಿತ ಸಸ್ಯದ ಬೇರುಗಳು ಫೀಡರ್ ಬೇರುಗಳಿಲ್ಲದ ಮಧ್ಯಮದಿಂದ ದೊಡ್ಡ ಗಂಟುಗಳನ್ನು ಹೊಂದಿರುವಂತೆ ಕಾಣಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ 8940098964 ಕರೆ ಮಾಡಿ. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ರೀ, ಸ್ಕೂಲ್ ಲೈನ್ ಏನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223. ಚಿತ್ರದುರ್ಗದ ಎಸ್ಜೆಎಂ ವಿದ್ಯಾಸಂಸ್ಥೆ ಅಡಿಯಲ್ಲಿ 40 ವರ್ಷ ಪೂರೈಸಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ 2 ವರ್ಷದ ಡಿಫಾರ್ಮಾ, 4 ವರ್ಷದ ಬಿಫಾರ್ಮಾ, 6 ವರ್ಷದ ಫಾರ್ಮಾ ಡಿ ಹಾಗೂ 2 ವರ್ಷದ ಎಂ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಕೂಡಲೇ ಸಂಪರ್ಕಿಸಿ 9448524722 ಹಾಗೂ 9036071902. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಈ ಕುರಿತು ಡಾಕ್ಟರ್ ದೇವರಾಜ್ ಟಿಎನ್ ಅವರಿಂದ ಮಾಹಿತಿ. ಆತ್ಮೀಯ ರೈತ ಬಾಂಧವರೇ, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 2025 ಈ ಸಾಲಿನಲ್ಲಿ ಮುಂಗಾರಿಗೆ ಮುನ್ನ ಈ ಅಭಿಯಾನವನ್ನು ಆರಂಭಿಸಲಾಗುತ್ತಿದೆ. ಬರುವ 29 ಮೇಯಿಂದ ಹಿಡಿದು June 12ರವರೆಗೆ 15 ದಿನಗಳ ಕಾಲ ಈ ಅಭಿಯಾನ ನಡೆಯಲಿದ್ದು, ಎಲ್ಲ ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ಅಭಿಯಾನದಲ್ಲಿ ICAR ಸಂಸ್ಥೆಗಳ ವಿಜ್ಞಾನಿಗಳು ಭಾಗವಹಿಸುತ್ತಿದ್ದಾರೆ. ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು, ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಹಾಗೂ